ಬಳತಿನವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 0 1 0 1 5 5 1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಯಕ್ರಮ ಕೃಷಿ ರಂಗ. ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಏಲಕ್ಕಿ ಸಸಿಗಳನ್ನು ಬೆಳೆಸುವ ಬಗ್ಗೆ ಡಾಕ್ಟರ್ ಹೊನ್ನಪ್ಪ ಅಸಂಗಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಕೊಡಗು ಜಿಲ್ಲೆ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ರೈತ ಬಂಧುವರೇ, ಏಲಕ್ಕಿ ಬೆಳೆಯಲ್ಲಿ ಸಸ್ಯಗಳ ಉತ್ಪಾದನೆ, ಏಲಕ್ಕಿಯಲ್ಲಿ ಬೀಜದಿಂದನೂ ಸಸ್ಯಗಳನ್ನು ಮಾಡಿಕೊಳ್ಳೋದಿದೆ, ಕಂದುಗಳನ್ನು ಉಪಯೋಗಿಸಿಕೊಂಡು ಬೆಳೆ ಮಾಡೋದಿದೆ. ಈ ಹಿನ್ನೆಲೆಯಲ್ಲಿ ಬೀಜದಿಂದ ಸಸ್ಯಗಳನ್ನು ಉತ್ಪಾದನೆ ಮಾಡುವಾಗ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಕಂದುಗಳನ್ನ ಯಾಕಾಗಿ ಬಳಕೆ ಮಾಡಬೇಕು, ಹೇಗೆ ಸಾಗಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡ್ತಂದ್ರೆ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಅಪ್ಪಂಗಿಳದ ಪ್ರಾದೇಶಿಕ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರು. ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರೇ, ಏಲಕ್ಕಿ ಬೆಳೆಯಲ್ಲಿ ಸಸ್ಯಗಳ ಉತ್ಪಾದನೆ ಕುರಿತಂತೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸಲಹೆಗಳನ್ನು ನೀಡಿ. ನಮಸ್ಕಾರ. ಯಾವುದೇ ಬೆಳೆಯಲ್ಲಿ ಪ್ಲಾಂಟಿಂಗ್ ಮೆಟೀರಿಯಲ್ ಸಸ್ಯಗಳ ಅಭಿವೃದ್ಧಿ ಅಥವಾ ಸಸ್ಯಗಳನ್ನು ಉತ್ಪಾದಿಸುವುದು ಅದು ಬಹಳ ಪ್ರಾಮುಖ್ಯತೆ ಆಗಿರುತ್ತೆ. ಈ ಏಲಕ್ಕಿಯಲ್ಲಿ ಸಸ್ಯಾಭಿವೃದ್ಧಿಯನ್ನು ಬೀಜದಿಂದ ಕೂಡ ಮಾಡಬಹುದು, ಸಕ್ಕರ್ಸ್ ಅಂತ ಏನ್ ಹೇಳ್ತೀವಿ ನಾವು ಕಂದುಗಳಿಂದ, ಅದರಿಂದನೂ ಕೂಡ ಮಾಡಬಹುದು. ಈ ಬೀಜದಿಂದ ಮಾಡುವುದಾದ್ರೆ ಏಲಕ್ಕಿಯಲ್ಲಿ ಕ್ಯಾಪ್ಸುಲ್ನ ಸೀಡ್ಗಳನ್ನ ಆಯ್ಕೆ ಬಹಳ ಮುಖ್ಯವಾಗಿರುತ್ತೆ. ಏಲಕ್ಕಿಯನ್ನು ಈ ಸೆಪ್ಟೆಂಬರ್ ಅಕ್ಟೋಬರ್ ಮಂತ್ ನಲ್ಲಿ 2ನೇ ಅಥವಾ 3ನೇ ಹಾರ್ವೆಸ್ಟ್ ಏನಿರ್ತೈತಿ ಆ ಸಮಯದಲ್ಲಿ ಕ್ಯಾಪ್ಸುಲ್ನ ಹೆಲ್ದಿ ಆಗಿರ್ತಕ್ಕಂಥದ್ದು, ರೋಗ ಮತ್ತು ಕೀಟಬಾಧೆಗಳಿಂದ ಮುಕ್ತವಾಗಿರ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳಿಂದ ಆಯ್ಕೆ ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಯಾವ ತರದ ಬೀಜವನ್ನು ಆಯ್ಕೆ ಮಾಡ್ತೀವಿ ಅದರ ಮೇಲೆ ಇಳುವರಿ ಬೆಳೆಯ ಅಭಿವೃದ್ಧಿ ಅವಲಂಬಿತವಾಗಿರುತ್ತೆ. ಅದಕ್ಕಾಗಿ ನಾವು ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಮೊದಲನೆಯದಾಗಿ ಈ ಕ್ಯಾಪ್ಸುಲ್ನ ಆಯ್ಕೆ ಮಾಡಿದ ಮೇಲೆ ನಾವು ಕ್ಯಾಪ್ಸುಲ್ನಿಂದ ಬೀಜಗಳನ್ನ ತೆಗೆದು ಆ ಬೀಜದ ಮೇಲೆ ವೈಟ್ ಒಂದು ಮ್ಯೂಸಿಲೇಜ್ ಕವರ್ ಇರುತ್ತೆ, ಆ ಕವರ್ನ ನಾವು ತೆಗಿಬೇಕಾಗತ್ತೆ. ಅಂದ್ರೆ ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದು ಆ ಮ್ಯೂಕಸ್ ಹೋಗುವವರೆಗೂ ನಾವು ಒಂದು 2-3 ಸಲ ಕ್ಲೀನ್ ಮಾಡಿದ ಮೇಲೆ ಮಾತ್ರ ಈ ಒಂದು ಬೀಜವನ್ನು ಉಪಯೋಗಿಸಕ್ಕೆ ಆಗುವುದು. ಸೆಲೆಕ್ಟ್ ಮಾಡಿರ್ತಕ್ಕಂಥ ಕ್ಯಾಪ್ಸುಲ್ನಿಂದ ತೆಗೆದಂತ ಬೀಜ 20 ದಿನದಲ್ಲಿ ತೋಯಿಂಗ್ ಮಾಡಬೇಕಾಗತ್ತೆ. ನೀಟಾಗಿ ತೊಳೆದ ಮೇಲೆ ಬೂದಿಯಿಂದ ಮಿಕ್ಸ್ ಮಾಡಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಈ ಬೀಜವನ್ನು ಉಪಯೋಗಿಸಬೇಕು. ಈ ಬೀಜವನ್ನ ಸೋಯಿಂಗ್ ಮಾಡೋಕಿನ ಮುಂಚೆ ರೈಸ್ ಬೆಡ್ ಮಾಡ್ಕೋಬೇಕಾಗತ್ತೆ. ಏರು ಮಡಿ ಅಂತ ಏನ್ ಹೇಳ್ತೀವಿ ನಾವು. ಈ ರೈಸ್ ಬೆಡ್ 1 meter ಅಗಲ, 20-30 centimeter ಎತ್ತರ, ನಮ್ಗೆ ಅನುಕೂಲ ತಕ್ಕಂತ ಉದ್ದದ ಒಂದು ಬೆಡ್ ನ, ಯಾಕಂದ್ರೆ ಅತಿ ನೀರು ನಿಲ್ಲಬಾರದು. ಸ್ಲೋಪಿ ಲ್ಯಾಂಡ್ಗೆ ಈ ಒಂದು ಐಕೆಯನ್ನು ಮಾಡ್ಕೋಬೇಕಾಗತ್ತೆ. ನೀರಿನ ಒಂದು ಸೌಕರ್ಯ ಇರಬೇಕು, ಇರಿಗೇಷನ್ ಮಾಡ್ಕೊಳ್ಳಕ್ಕೆ, ನೀರು ಹಾಕೊಳ್ಳಕ್ಕೆ. ಉತ್ತಮವಾದ ಒಂದು ಸಸಿಗಳನ್ನು ಪಡಿಬೇಕಾದ್ರೆ ಈ ಒಂದು ಸೌಕರ್ಯವೆಲ್ಲ ಮಾಡ್ಕೋಬೇಕಾಗತ್ತೆ. ಈ ತರನಾದಂತ ಬೆಡ್ ಅನ್ನು ಪ್ರಿಪೇರ್ ಮಾಡಿದ್ಮೇಲೆ ಅದರ ಮೇಲೆ ನಾವು ಕಾಡು ಮಣ್ಣಾಗ್ಲಿ ಅಥವಾ ರಿಮಿ ಕಾಂಪೋಸ್ಟ್ ಆಗ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೆಯ ಸೀಡ್ಲಿಂಗ್ ಅನ್ನು ಪಡ್ಕೋಬಹುದು. ಈ ತರದ ಮಾಡಿದ ಬೆಡ್ ನಲ್ಲಿ 10 centimeter ಬಿಟ್ಟು ಲೈನ್ ಅನ್ನು ಹಾಕೋಬೇಕಾಗತ್ತೆ. ಪೂರಾ ಬ್ರಾಡ್ಕಾಸ್ಟಿಂಗ್ ಮಾಡ್ಕೋಬಾರದು. ಅತಿ ಥಿಕ್ ಆಗಿ ಬೆಳೆದ್ರೆ ನಮಗೆ ಸಾಕಷ್ಟು ರೋಗ ಬಾಧೆ ಬರ್ತವೆ ಸಸಿ ಮಡಿಗಳಲ್ಲಿ. ಹಾಗಾಗಿ 10 centimeter ಅಂತರದಲ್ಲಿ ನಾವು ಥಿನ್ ಆಗಿ ಅತಿ ಥಿಕ್ ಸೋಯಿಂಗ್ ಮಾಡ್ಕೋಬಾರದು. ಆದ್ರೆ ಸೋಯಿಂಗ್ ಮಾಡಿದ ನಂತರ ಮೇಲ್ಗಡೆ ಲೈಟ್ ಆದಂತ ಒಂದು ಮಣ್ಣನ್ನು ಲೇಯರ್ ಹಾಕಬೇಕಾಗತ್ತೆ. ತದನಂತರ ಒಂದು ಕೋಲು ಅಥವಾ ಏನಾದರೂ ಇಟ್ಟು ಅದರ ಮೇಲೆ ಪ್ಯಾಡಿಸ್ಟ್ರಾನೋ ಅಥವಾ ಒಣಗಿದ ಹುಲ್ಲನ್ನು ಮಲ್ಚ್ ಮಾಡಬೇಕು. ಯಾಕಂದ್ರೆ ಒಂದು ಹ್ಯೂಮಿಡಿಟಿ ಕ್ರಿಯೇಟ್ ಆಗಬೇಕಾಗುತ್ತೆ. ಅತಿ ಹೆಚ್ಚು ನಾವು ಜರ್ಮಿನೇಷನ್ ಪಡಿಬೇಕಂದ್ರೆ ಮಲ್ಚ್ ಮಾಡೋದ್ರಿಂದ ಮಾಯಿಶ್ಚರ್ ಕಂಟೆಂಟ್ ಹಾಗೇನೆ ಇರುತ್ತೆ ಮತ್ತು ಕಸ ಬೆಳೆಯುವುದು ಕೂಡ ಕಡಿಮೆ ಆಗುತ್ತೆ. ಆ ಒಂದು ಮಲ್ಚ್ ಮಾಡಿದ ನಂತರ 20-25 ದಿನ ನಂತರ ಪ್ರತಿನಿತ್ಯ ಆ ಒಂದು ಮಾಯಿಶ್ಚರ್ ಅನ್ನ ನಾವು ಮೇಂಟೈನ್ ಮಾಡಬೇಕು. ಹಾಗೆ ಮೇಂಟೈನ್ ಮಾಡಿದ 20 ದಿನದ ನಂತರ ಈ ಒಂದು ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಜರ್ಮಿನೇಷನ್ ಸ್ಟಾರ್ಟ್ ಆದ್ಮೇಲೆ ಆ ಮಲ್ಚ್ ಅನ್ನ ನಾವು ತೆಗಿಬೇಕು. ತೆಗೆದು ಸಣ್ಣಾಗಿ ಕಟ್ ಮಾಡಿ ಮಧ್ಯದೊಳಗೆ ಹಾಕಿದ್ರು ನಮಗೆ ವೀಡ್ ಗ್ರೋತ್ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ತೆಗೆದು ನಾವು ನೆರಳು ಕೊಡಬೇಕಾಗತ್ತೆ. ಡೈರೆಕ್ಟ್ ಆಗಿ ಬಿಸಿಲಿನ ಎಕ್ಸ್ಪೋಸ್ ಆದ್ವಂದ್ರೆ ಲೀಪ್ಸ್ ಬ್ಲೈಟ್ ಲೀಪ್ ಸ್ಪಾಟ್ ತರ ಬಂದು ಸೀಡ್ಲಿಂಗ್ ಸಸಿಗಳು ಸತ್ತು ಹೋಗುವ ಚಾನ್ಸಸ್ ಇರ್ತವೆ. ಅದಕ್ಕಾಗಿ ನಾವು ಬೆಡ್ಗೆ ಸೇಡ್ ನೆಟ್ಟು ಅಥವಾ ಚಪ್ಪರದಂತ ಸೌಕರ್ಯ ಕೊಡಬೇಕು. ತದನಂತರ ಜರ್ಮಿನೇಷನ್ ಒಂದು 30-40 ದಿನಾನೂ ಕಂಟಿನ್ಯೂ ಆಗಿ ಹೋಗುತ್ತೆ. 15 ದಿನ ನಂತರದಲ್ಲಿ ಬರ್ತಕ್ಕಂಥ ವೀಡ್ನ ಆಗ್ಲಿ ಕಸ ಆಗ್ಲಿ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಹಾಗೇನೆ ಬೆಡ್ ನಲ್ಲಿ ಇರತಕ್ಕಂಥದ್ದು ನೆಕ್ಸ್ಟ್ ಸೆಕೆಂಡರಿ ನರ್ಸರಿ ಕೂಡ ಮಾಡಬಹುದು. 48-50 gram ಸಾರಜನಕ ರಂಜಕ ಪೊಟ್ಯಾಶು ನೈಟ್ರೋಜನ್ ಗೊಬ್ಬರವನ್ನು ಕೊಡೋದ್ರಿಂದ ಸಸಿಗಳು ಬೇಗ ಅಭಿವೃದ್ಧಿ ಆಗ್ತವೆ, ಹೆಚ್ಚು ಹೆಲ್ದಿ ಆಗಿರ್ತವೆ, ರೋಗ ಮುಕ್ತವಾಗಿರ್ತವೆ. ಬೆಡ್ ನಿಂದ ನಾವು ಪಾಲಿ ಬ್ಯಾಗಿಗಾದ್ರೂ ಡೈರೆಕ್ಟ್ ಆಗಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬಹುದು ಅಥವಾ ಇನ್ನೊಂದು ಬೆಡ್ಗೆ 2-3 leaves ಆದಾಗ ಜಾಸ್ತಿ ಕಾಂಪಿಟೇಷನ್ ಆಗುತ್ತೆ, ಸೀಡ್ಲಿಂಗ್ ಡ್ಯಾಂಪಿಂಗ್ ಅಪ್ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಸೆಕೆಂಡರಿ ನರ್ಸರಿಗೆ ಹೋಗ್ಬೇಕು. ದೊಡ್ಡ ಬೆಡ್ ಮಾಡಿಕೊಂಡು ಅದೇ ತರನಾಗಿ 20-centimeter ಅಂತರವನ್ನು ಬಿಟ್ಟು ನಾವು ಮತ್ತೆ ಅದನ್ನ ಬೆಡ್ಗೆ ಪ್ಲಾಂಟಿಂಗ್ ಮಾಡ್ಕೊಳ್ಳೋದ್ರಾಗ್ಲಿ ಅಥವಾ ಈ ನರ್ಸರಿ ಮಿಕ್ಸರ್ ಮಾಡ್ಕೊಂಡಿರ್ತಕ್ಕಂಥ ಪಾಲಿಬ್ಯಾಗ್ದೊಳಗೆ ಒಂದು 3-4 leaves ಇರತಕ್ಕಂಥ ಒಂದು ಸೀಡ್ಲಿಂಗ್ ನ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ದಿನನಿತ್ಯ ನೀರನ್ನು ಕೊಡೋದು ಗೊಬ್ಬರವನ್ನು ಕೊಡೋದ್ರಿಂದ ನಾವು ಒಂದು ಅತ್ಯುತ್ತಮವಾದಂಥ ಸಸಿಗಳನ್ನ ಪಡೆಯಬಹುದು. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 8-10 ತಿಂಗಳ ಇರತಕ್ಕಂಥ ಸಸಿಗಳನ್ನು ಪ್ಲಾಂಟಿಂಗ್ಗೋಸ್ಕರ ಯೂಸ್ ಮಾಡ್ಕೋತೀವಿ. ಅದೇ ತರನಾಗಿ ಸಕ್ಕರ್ಸ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಏನ್ ಹೇಳ್ತೀವಿ ನಾವು, ಸಕ್ಕರದಿಂದ ಕೂಡ ನಾವು ಈ ಒಂದು ಸಸಿಗಳನ್ನ ಅಭಿವೃದ್ಧಿಯನ್ನು ಮಾಡಬಹುದು. ಏಲಕ್ಕಿಯಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ದಿಂದ ಅಭಿವೃದ್ಧಿಪಡಿಸಿದ ತಳಿಗಳ ಕ್ಯಾರೆಕ್ಟರ್ ಇರತಕ್ಕಂಥ ಒಂದು ಸಸಿಗಳನ್ನು ಉಪಯೋಗಿಸಿದಾದ್ರೆ ಸಕ್ಕರಿಂದ ಮಲ್ಟಿಪ್ಲೈ ಮಾಡಿರ್ತಕ್ಕಂಥ ಸಸಿಗಳನ್ನು ಉಪಯೋಗಿಸಬೇಕಾಗತ್ತೆ. ಯಾಕಂದ್ರೆ ಇದು ಹೈಲಿ ಕ್ರಾಸ್ ಪಾಲಿನೇಟೆಡ್ ಇರೋದ್ರಿಂದ ಇದರಲ್ಲಿ ನಾವು ತಳಿಯಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ ಇರಬೇಕಂದ್ರೆ ಸಕ್ಕರಿಂದ ಮಾತ್ರ ಮಲ್ಟಿಪ್ಲೈ ಮಾಡಿರ್ತಕ್ಕಂಥ ಸಸಿಗಳನ್ನು ಉಪಯೋಗಿಸಿಕೊಂಡ್ರೆ ಮಾತ್ರ ತಳಿಯಿಂದ ಸೇಮ್ ಕ್ಯಾರೆಕ್ಟರ್ ಪಡೆಯಲಿಕ್ಕಾಗತ್ತೆ. ಇಲ್ಲಾಂದ್ರೆ 2-2 type ಅಂತ ಹೇಳ್ತೀವಿ ನಾವು, ಆ ಕ್ಯಾರೆಕ್ಟರ್ದು ಆ ತಳಿಯಿಂದ ಬರ್ತಕ್ಕಂಥದ್ದು ಬೀಜದಿಂದ ಮಾಡಿದ್ರೆ ಇರಲ್ಲ, ಯಾಕಂದ್ರೆ ವೇರಿಯಬಿಲಿಟಿ ಇರುತ್ತೆ. ನಮ್ಮ ದೇಶದಲ್ಲೇ ಇದು ದಕ್ಷಿಣ ಭಾರತ ಪಶ್ಚಿಮ ಘಟ್ಟ ನಿತ್ಯ ಹರಿದ್ವರ್ಣ ನಿವಾಸಿ ಆಗಿರೋದ್ರಿಂದ ಸಾಕಷ್ಟು ವಿವಿಧತೆ ಇದೆ ಈ ಬೆಳೆಯಲ್ಲಿ. ಹಾಗಾಗಿ ರೈಸೋಮ್ ನಿಂದ ಇರತಕ್ಕಂಥದ್ದು ನಾವು ಯೂಸ್ ಮಾಡ್ಕೊಳ್ಳೋದಾದ್ರೆ ನಮಗೆ ಕ್ರಾಪ್ ಅತಿ ವೇಗವಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ 18-20 months ಒಳಗೆ ನಾವು ಇಳುವರಿನ ಪಡ್ಕೋಬಹುದು. ಹಾಗಾಗಿ ಸಕ್ಕರಿನಿಂದ ಮಲ್ಟಿಪ್ಲೈ ಮಾಡಿರ್ತಕ್ಕಂಥ ಒಂದು ಸಸಿಗಳನ್ನು ಉಪಯೋಗಿಸಿದ್ದು ಬಹಳ ಸೂಕ್ತ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಬೀಜದ ವಿಚಾರವನ್ನು ನಾವು ಗಮನಿಸಿದಾಗ ರೈತರು ತಮ್ಮಲ್ಲೇ ಸಿಗುವ ಒಳ್ಳೆಯ ತಳಿಯ ಬೀಜವನ್ನು ಆಯ್ಕೆ ಮಾಡಿಕೊಂಡು ನೇರವಾಗಿ ಬಿತ್ತನೆಗೆ ಬಳಕೆ ಮಾಡ್ಕೊಳ್ಬಹುದಾ, ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಅಭಿವೃದ್ಧಿಪಡಿಸಿದ ತಳಿಗಳು ಎಲ್ಲೆಲ್ಲಿದವೋ ಆ ಕೇಂದ್ರದಲ್ಲಿ ಸಿಗುವ ಬೀಜಗಳನ್ನ ಉಪಯೋಗಿಸ್ಕೊಳ್ಬಹುದಾ? ಉಪಯೋಗಿಸ್ಕೊಳ್ಳುವಾಗ ಬರೀ ನೀರಿನಲ್ಲಿ ತೊಳೆದ್ರೆ ಸಾಕ ಅಥವಾ ಏನಾದರೂ ಆಮ್ಲವನ್ನ ಉಪಯೋಗಿಸ್ಕೊಳ್ಬೇಕಾ, ಹೇಗೆ? ಈಗ ನಾನು ಹೇಳಿದಾಗೆ ನಮ್ಮ ಸಂಸ್ಥೆಯಿಂದ ನಾವು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ತಳಿಗಳ ಸಕ್ಕರ್ಸ್ ಅನ್ನು ಸಾಕಷ್ಟು ರೈತರಿಗೆ ಕೊಟ್ಟಿದ್ದೀವಿ. ಅದೇ ತರನಾಗಿ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಈ ಏಲಕ್ಕಿ ಬೆಳೆಯಲ್ಲಿ ರೈತರು ಖುದ್ದಾಗಿ ಒಂದು ನಾವು ಸಸ್ಯ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಹೇಳಿ ಕ್ಯಾಪ್ಸುಲ್ ನ ಕೇಳಿದಾಗ ಸಾಕಷ್ಟು ನಾವು 1-2 kg ಅಷ್ಟು ಕ್ಯಾಪ್ಸುಲ್ನು ಕೊಟ್ಟಿದ್ದೀವಿ. ನಮಗೆ ಸರಿಸುಮಾರಾಗಿ 1 kg ಬೀಜದಿಂದ 3,000-5,000 ಸಸಿಗಳನ್ನು ಅಭಿವೃದ್ಧಿಪಡಿಸ್ಕೋಬಹುದು. ಆ ತರನಾಗಿ ಒಂದು ಹೆಲ್ದಿ ಆಗಿರ್ತಕ್ಕಂಥ ಸಕ್ಕರ್ಸ್ನ ನಾವು ಹಾರ್ವೆಸ್ಟ್ ಮಾಡಿ ರೈತರಿಗೆ ಕೊಟ್ಟಿದ್ದೀವಿ. ಅದ್ರ ಉತ್ತಮ ಅಂತಂದ್ರೆ ಆ ಬೀಜನ ಒಯ್ದಾದ್ಮೇಲೆ ನೀಟಾಗಿ ನೀರಲ್ಲಿ ತೊಳೆದು ನಾವು ಒಂದು ಬೂದಿಯಿಂದ ಮಿಕ್ಸ್ ಮಾಡಿ ಡ್ರೈ ಮಾಡಿ ಸೋಯಿಂಗ್ ಮಾಡೋದ್ರಿಂದನೂ ನಮಗೆ ಅತಿ ಉತ್ತಮವಾದ ಒಂದು ಜರ್ಮಿನೇಷನ್ ಆಗುತ್ತೆ. ಇಲ್ಲಾಂದ್ರೆ 25% ನೈಟ್ರಿಕ್ ಆಸಿಡ್ ನ ಒಂದು 10 minutes ಎಕ್ಸ್ಟ್ರಾಕ್ಟ್ ಮಾಡಿದಂತ ಸೀಡ್ ನ ನೆನೆಸಿ ಅದನ್ನ ಸೈಡ್ ಅಲ್ಲಿ ಡ್ರೈ ಮಾಡಿ ನಾವು ನೆಕ್ಸ್ಟ್ ಡೇ ಸೋಯಿಂಗ್ ಮಾಡೋದ್ರಿಂದ ಅತಿ ಹೆಚ್ಚು ನಮಗೆ ಒಂದು ಜರ್ಮಿನೇಷನ್ ಪರ್ಸೆಂಟೇಜ್ ಅಂತ ಏನ್ ಹೇಳ್ತೀವಿ ನಾವು ಅದನ್ನ ಪಡಿಬಹುದು ನೈಟ್ರಿಕ್ ಆಸಿಡ್ ಟ್ರೀಟ್ಮೆಂಟ್ ಮಾಡೋದ್ರಿಂದ. ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಏನಂದ್ರೆ ನಾವು ಈಗ ಒಂದು 45 ಸೆಂಟಿಮೀಟರ್ ಅಗಲ ಇರತಕ್ಕಂಥದ್ದು ಟೆನ್ಷನ್ ತೆಗಿಬೇಕು, ನಮಗೆ ಅನುಕೂಲವಾದಂತಹ ಒಂದು ಉದ್ದದಲ್ಲಿ ಟೆನ್ಷನ್ ತೆಗೆದು 1.8 to 0.6 ಅಂದ್ರೆ ಒಂದು 8 ಫೀಟ್ ಇರತಕ್ಕಂಥದ್ದು ಅಗಲ ಬಿಟ್ವೀನ್ ರೋ ದು ಗಿಡದಿಂದ ಗಿಡಕ್ಕೆ ಒಂದು 2 ಫೀಟ್ನಷ್ಟು ಆ ತರದ್ದು ಒಂದು ಟ್ರೆಂಚ್ ಮಾಡಿಕೊಂಡು ಆ ಟ್ರೆಂಚ್ ಅಲ್ಲಿ ಒಂದು ಸಗಣೆದಾಗಲಿ ಜೀವಾಮೃತ ಟ್ರೈಕೋಡರ್ಮ ಪಚೋನಿಯ ಇವೆಲ್ಲವನ್ನು ನಾವು ಮಿಕ್ಸ್ ಮಾಡಿ ಹಾಕಿ ಈ ಕಂದುಗಳನ್ನು ನಾವು ಸೆಲೆಕ್ಟ್ ಮಾಡೋದು ಬಹಳ ಮಹತ್ವವಾದಂಥದ್ದು. ಕಂದುಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಹೆಲ್ದಿ ಆಗಿರ್ತಕ್ಕಂಥದ್ದು ರೋಗ ಮುಕ್ತವಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಕಂದುಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಕಂದುಗಳಲ್ಲಿ ಒಂದು ಮದರ್ ರೈಸೋಮ್ ಇರುತ್ತೆ ಶೂಟು, ಅದರ ಜೊತೆನೆ ಒಂದು ಯಂಗ್ ಶೂಟ್ ಇರಬೇಕಾಗತ್ತೆ. ನಾವು ಒಂದೇ ಒಂದು ಬೆಳ್ತಕ್ಕಂಥ ಒಂದು ಶೂಟ್ನ ತಗೊಂಡ್ರೆ ಅದರಲ್ಲಿ ನೆಕ್ಸ್ಟ್ ಡ್ರೈ ಆಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ಅದರ ಜೊತೆ ಒಂದು ಯಂಗ್ ಶೂಟ್ ಇದ್ರೆ ಮಾತ್ರ ನಮಗೆ ಅತಿ ಹೆಚ್ಚು ಸಕ್ಕರ್ಸ್ ನ ಪಡ್ಲಿಕ್ಕೆ ಆಗತ್ತೆ. ಈ ತರನಾದಂತ ಒಂದು ರೈಸೋಮ್ ನ ನಾವು ಸೆಲೆಕ್ಟ್ ಮಾಡಿಕೊಂಡು 1.8 to 0.6 meter ನ ಪೇಸಿಂಗ್ ಅಲ್ಲಿ ನಾವು ಈ ಒಂದು ರೈಸೋಮ್ ನ ಪ್ಲಾಂಟಿಂಗ್ ಮಾಡಿಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿ ಸಾರಜನಕ ರಂಜಕ ಪೊಟ್ಯಾಷನ್ ನ್ಯೂಟ್ರಿಯಂಟ್ ಕೊಡಬೇಕಾಗತ್ತೆ. ಹಾಗಾಗಿ 100-150 gram ಬೇವಿನ ಹಿಂಡಿ ಆಗಲಿ ಅಥವಾ ವರ್ಮಿ ಕಾಂಪೋಸ್ಟ್ ಆಗಲಿ ಕೊಡೋದ್ರಿಂದ ನಾವು ಒಂದು 10 ತಿಂಗಳಲ್ಲಿ ಒಂದು 15-20 ಸಕ್ಕರನ್ನ ನಾವು ಮಲ್ಟಿಪ್ಲೈ ಮಾಡ್ಕೋಬಹುದು. ನಾವು ಈ ತರದ ಒಂದು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ರೈತರಿಗೆ ಸಾಕಷ್ಟು ಕೊಡಬಹುದು, ಅಥವಾ ನಾವು ಇರತಕ್ಕಂತ ಪ್ಲಾಂಟೇಷನ್ ಅಲ್ಲಿ ಒಂದು ಹೆಲ್ದಿ ಆದಂತ ಸಕ್ಕರನ್ನ ಆಯ್ಕೆ ಮಾಡಿಕೊಂಡು ಕೂಡ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿ ಉಪಯೋಗಿಸ್ಕೋಬಹುದು. ಬಟ್ ಇವತ್ತಿನ ದಿನದಲ್ಲಿ ಏಲಕ್ಕಿ ಅತಿ ಬೇಡಿಕೆ ಇರೋದ್ರಿಂದ ಸಾಕಷ್ಟು ರೈತರು ಈ ಪ್ಲಾಂಟಿಂಗ್ ಮೆಟೀರಿಯಲ್ ಸೇಲ್ ಮಾಡಿಕೊಂಡು ಕೂಡ ಒಳ್ಳೆ ದುಡ್ಡನ್ನು ಮಾಡ್ಕೊಂಡಿದ್ದಾರೆ. ಈ ತರನಾಗಿ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಕೊಟ್ರೆ ಸಾಕಷ್ಟು ಜನರು ಸಕ್ಕರ್ಸ್ ನೇ ಯೂಸ್ ಮಾಡ್ತಾ ಇರೋದು. ಸೀಡ್ಲಿಂಗ್ಸ್ ಎಸ್ಟಾಬ್ಲಿಷ್ಮೆಂಟ್ ಕಷ್ಟ ಆಗುತ್ತೆ, ಇನಿಷಿಯಲ್ ಸ್ಟೇಜ್ ಸಾಕಷ್ಟು ರೋಗ ಬರುತ್ತೆ, ಕೀಟ ಬರ್ತವೆ. ಬೀಜದಿಂದ ಇರೋಕ್ಕಿನ ಸಕ್ಕರದ್ದು ಎಸ್ಟಾಬ್ಲಿಷ್ಮೆಂಟ್ ಉತ್ತಮ ಅಂತಾನೆ ಹೇಳ್ಬೋದು ಸರ್. ಈಗ ಬೀಜಗಳ ಉಪಚಾರದ ಬಗ್ಗೆ ಮತ್ತೊಂದು ಪ್ರಶ್ನೆ ಡಾಕ್ಟ್ರೆ, ರೈತರೇ ಬೀಜೋಪಚಾರಕ್ಕೆ ನೈಟ್ರಿಕ್ ಆಸಿಡ್ ಅನ್ನು ಉಪಯೋಗಿಸ್ಕೊಳ್ಬಹುದು ಅಥವಾ ನಿಮ್ಮಲ್ಲಿ ಸರಬರಾಜು ಮಾಡ್ತೀರಾ, ಮಾರುಕಟ್ಟೆಯಲ್ಲಿ ಸಿಗುತ್ತಾ ಹೇಗೆ? ಇತ್ತೀಚಿನ ದಿನದಲ್ಲಿ ಈ ಆಸಿಡ್ ನ ಒಂದು ಕೆಮಿಕಲ್ ಸಿಗೋದು ಬಹಳ ಕಷ್ಟ ಸರ್. ಈಗ ಒಂದು ಸಂಸ್ಥೆಯಿಂದ ಕೂಡ ಇಂಡೆಂಟ್ ಆಗಿದಾಗ ಅದರದ್ದು ಅವೈಲೇಬಿಲಿಟಿನೂ ಬಹಳ ಕಷ್ಟ. ಹಾಗಾಗಿ ನೀಟಾಗಿ ಒಂದು ವಾಶ್ ಮಾಡಿ ಬೂದಿಯಿಂದ ಮಿಕ್ಸ್ ಮಾಡಿದಂತ ಅದು ಕೂಡ ಉತ್ತಮ ಆದಂತ ಈ ವರ್ಷ ನಮ್ಮಲ್ಲಿ ಕೂಡ ಇದ್ದಿಲ್ಲ. ಲಾಸ್ಟ್ ಇಯರ್ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಇರತಕ್ಕಂಥ ಸಣ್ಣ ಸಣ್ಣ ರೈತರು ಯಾರಾದ್ರೂ ಬಂದ್ರೆ ಟ್ರೀಟ್ ಮಾಡಿ ಸೀಡ್ನೆಲ್ಲ ಕೊಡ್ತಾ ಇದ್ವಿ. ನಮ್ಮಲ್ಲಿ ನಮ್ಮ ಒಂದು ಸೀಡ್ಗೆನೆ ಟ್ರೀಟ್ ಮಾಡಕ್ಕೆ ನಮ್ಮಲ್ಲಿ ಕೆಮಿಕಲ್ ಇದ್ದಿಲ್ಲ. ಕೋವಿಡ್ ಇತ್ತು, ಇಂಡೆಂಟ್ ಹಾಕಿದ್ರೆ ಕೆಮಿಕಲ್ ಸಿಗಲಿಲ್ಲ. ಈ ಲೋಕಲ್ ಎಲ್ಲ ಮಾರುಕಟ್ಟೆಯಲ್ಲಿ ಸಿಗೋದು ಬಹಳ ಕಡಿಮೆ. ಹಾಗಾಗಿ ನಾವು ಅದನ್ನ ಹ್ಯಾಂಡಲ್ ಮಾಡೋದನ್ನು ಕಷ್ಟ. ನಾವು ಏನಾದರೂ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡದೇ ಇದ್ರೆ ಕಣ್ಣಿಗೆ ಅಥವಾ ಕೈಗೂ ಎಲ್ಲಾದ್ರೂ ಬಿದ್ರೆ ಕಷ್ಟಕರನೇ. ಸಂಸ್ಥೆಯಲ್ಲಿ ಅಥವಾ ಎಲ್ಲಾದರೂ ಇದ್ರೆ ಟ್ರೀಟ್ ಮಾಡಿ ಹಾಕೋದ್ರಿಂದ ಉತ್ತಮ. ಇಲ್ಲಾಂದ್ರೆ ಈ ವರ್ಷ ಪೂರಾ ವಾಶ್ ಮಾಡಿ ನಾನೇ ಖುದ್ದಾಗಿ ಒಂದು 2-3 ಸಲ ಕ್ಲೀನ್ ಆಗಿ ತೊಳೆದು ಬೂದಿಯಲ್ಲಿ ಮಿಕ್ಸ್ ಮಾಡಿ ಹಾಕಿದೀವಿ. ಚೆನ್ನಾಗಿ ಜರ್ಮಿನೇಷನ್ ಆಗಿದೆ, ಹುಟ್ಟಿದೆ, ಎಲ್ಲಾ ಸಸಿಗಳು ಚೆನ್ನಾಗಿ ಬಂದಿದ್ದಾವೆ. ಹಾಗಾಗಿ ಮೊದಲಿಂದ ಟ್ರೆಡಿಷನಲ್ ಏನಿದೆ ಆ ತರ ಮಾಡಿದ್ರು ಪರವಾಗಿಲ್ಲ. ನೈಟ್ರಿಕ್ ಆಸಿಡ್ ಇತ್ತು, ಅದನ್ನ ನಾವು ಯಾವ ತರ ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆ ಇತ್ತಂದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು. ನಾವು ಈಗ ಒಂದು 1000 ಬೀಜ ಹಾಕಿವೆ ಅಂದ್ರೆ ಒಂದು 900-950 ಬೀಜನಷ್ಟು ನೈಟ್ರಿಕ್ ಆಸಿಡ್ ಟ್ರೀಟ್ ಮಾಡಿದ್ರೆ ಅದು ನಮಗೆ ಜರ್ಮಿನೇಷನ್ ಆಗುತ್ತೆ. ಈಗ 4-5 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಬೂದಿಯನ್ನ ಸೇರಿಸಿ ಸ್ವಲ್ಪ ನೆರಳಲ್ಲಿ ಒಣಗಿಸಿ ಒಂದಿನ 2 ದಿನ ಇಟ್ಟು ಹಾಕ್ಬೇಕಾ, ಏನಂತೀರಿ? ಏನಂದ್ರೆ ಈಗ ನಾವು ವಾಶ್ ಮಾಡಿದ್ಮೇಲೆ ಅದು ಎಲ್ಲ ಒಂಥರ ಉಂಡೆ ಆದಂಗೆ ಆಗಿಬಿಡುತ್ತೆ ನೀರಿನಲ್ಲಿ, ಒಂದು ಪಾಚಿ ತರ ಮೇಲೆ ಮ್ಯೂಕಸ್ ತರ ಇರ್ತದಲ್ಲ ವೈಟ್ದು. ಹಾಗಾಗಿ ಎಷ್ಟು ಸಲ ತೊಳೆದ್ರು ಅದು ಒಂದೊಂದು ಕಡೆ ಇದ್ದೇ ಇರುತ್ತೆ, ಒಂದೊಂದು ಶೀಟಿಂದು ತೆಗಿಬೇಕಾಗತ್ತೆ. ಹಾಗಾಗಿ ಬೂದಿಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಸೇಡ್ ಒಳಗೇನೆ, ಬಿಸಿಲಿಗೆ ಏನು ಬೇಕಾಗಿಲ್ಲ, ಸೇಡಲ್ಲೇ ಡ್ರೈ ಮಾಡಿ ನಾವು ಸೋಯಿಂಗ್ ಮಾಡೋದ್ರಿಂದ ನೆಕ್ಸ್ಟ್ ಡೇ ಸೋಯಿಂಗ್ ಮಾಡಿದ್ರೆ ಅದೇ ಉತ್ತಮ. ನಾವು ಬಹಳ ದಿನ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಬಿಟ್ರಂದ್ರೆ ವಯಾಬಿಲಿಟಿ ಕಡಿಮೆ ಆಗುತ್ತೆ, ಜರ್ಮಿನೇಷನ್ ಪರ್ಸೆಂಟೇಜ್ ನಮಗೆ ಕಡಿಮೆ ಆಗೋದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ವಾಶ್ ಮಾಡಿ 1-2 ದಿನ ವರೆಗೆ ಒಣಗಿಸಿ ಸೋಯಿಂಗ್ ಮಾಡಿದ್ರೆ ಅತಿ ಹೆಚ್ಚು ನಾವು ಒಂದು ಜರ್ಮಿನೇಷನ್ ಪಡಿಬಹುದು. ಡಾಕ್ಟರ್ ಹೊನ್ನಪ್ಪ ಸಂಗಿಯವರೇ, ಕಂದುಗಳ ಸಂಗತಿ ಹೇಳ್ತಾರೆ, ಈ ತಿಂಗಳಲ್ಲಿ ಕಂದು ಕಿತ್ತು ನಾಟಿ ಮಾಡಿದ್ರೆ ಒಳ್ಳೇದು, ಇಲ್ಲ ಮತ್ತೊಂದು ತಿಂಗಳು ಈ ತರ ಅಂತ ಅನ್ಕೊಂಡು ಒಬ್ಬೊಬ್ರ ಅನುಭವ. ಕೆಲವೊಂದ್ಸರಿ ಏನಾಗುತ್ತೆ, ಬೇಡಿಕೆ ಒಳ್ಳೆ ಬೆಲೆ ಇದ್ದಾಗ ಒಂದೊಂದು ಕಂದಿಗೆ 50, 100, 150 ರೂಪಾಯಿ ತನಕ ದುಡ್ಡು ನಿಗದಿ ಮಾಡಿ ಯಾವಾಗೂ ಸಿಗುತ್ತೆ ಆಗ ಕೊಡೋದಿದೆ, ಏನ್ ಹೇಳ್ತೀರಿ? ಯಾವ ಸಮಯದಲ್ಲಿ ಕಂದುಗಳನ್ನ ಬೇರ್ಪಡಿಸಿ ನಾಟಿಗೆ ಉಪಯೋಗಿಸ್ಕೊಳ್ಬೇಕು? ಪ್ಲಾಂಟಿಂಗ್ ಮೆಟೀರಿಯಲ್ ಅನ್ನು ನಾವು ಖುದ್ದಾಗಿ ಮಲ್ಟಿಪ್ಲಿಕೇಶನ್ ಮಾಡಿ ರೈತರಿಗೆ ಕೊಡಬೇಕಂದ್ರೆ ಮಾರ್ಚ್ ಏಪ್ರಿಲ್ನಿಂದ ಹಿಡ್ಕೊಂಡು ಸೆಪ್ಟೆಂಬರ್ ತಿಂಗಳವರೆಗೂ ನಾವು ಕಂದುಗಳ ಮಲ್ಟಿಪ್ಲಿಕೇಶನ್ ಗೆ ಉಪಯೋಗಿಸ್ಕೋಬಹುದು ಆ ಮಂತ್ ಅಲ್ಲಿ. ಈಗ ಮಾನ್ಸೂನ್ ಸ್ಟಾರ್ಟ್ ಆದ್ಮೇಲೆ ನಾವು ಇರಿಗೇಷನ್ ಮಾಡುವಂತದ್ದು ಏನು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದೆ, ನರ್ಸರಿ ಮಾಡಬೇಕಾದ್ರೆ ಅಥವಾ ಈ ಬೆಡ್ಡದಾಗಲಿ ಸೀಡ್ದಾಗಲಿ ಅಥವಾ ಸಕ್ಕರಿಂದಾಗಲಿ ಸ್ಥಳದ ಆಯ್ಕೆ ಬಹಳ ಮಹತ್ವ ಆಗಿರ್ತಕ್ಕಂಥದ್ದು. ಸ್ಲೋಪಿ ಲ್ಯಾಂಡ್ ಇರಬೇಕು, ನೀರು ನಿಲ್ಲುವಂತ ಜಾಗ ಆಗಲಿ, ಅತಿ ಸೈಡ್ ಇರುವಂತದಾಗಲಿ, ಅಂತ ಪ್ರದೇಶದಲ್ಲಿ ನಾವು ಅತಿ ಹೆಚ್ಚು ಸಸ್ಯಗಳನ್ನು ಪಡೆಯಲಿಕ್ಕಾಗಲ್ಲ. ಹಾಗಾಗಿ ಇರ್ತಕ್ಕಂತ ಸಕ್ಕರ್ಸ್ ನ ನಾವು ಖುದ್ದಾಗಿ ಯೂಸ್ ಮಾಡೋದಾದ್ರೆ ರೈನಿ ಸೀಸನ್ ಜೂನ್ ಜುಲೈ ತಿಂಗಳಿಗೆ ಪ್ಲಾಂಟಿಂಗ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬಹುದು. ಇರಿಗೇಷನ್ ಫೆಸಿಲಿಟಿ ಇತ್ತು ಎಲ್ಲ ಬಹಳ ಕೇರ್ ಇಂದ ನೋಡ್ಕೋತೀವಿ. ಈ ಆಗಸ್ಟ್ ಸೆಪ್ಟೆಂಬರ್ ದೊಳಗೆ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶದೊಳಗೆ ನಾವು ಈಗ ಭಾಗಮಂಡಲ ಅಲ್ಲಿ ತಗೊಳ್ಳೋದಾದ್ರೆ ಜುಲೈ ಆಗಸ್ಟ್ ಅಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ನಾವು ಸೀಡ್ಲಿಂಗ್ ಏನಾದರೂ ತಗೊಂಡು ಹೋಗಿ ಪ್ಲಾಂಟಿಂಗ್ ಮಾಡಿದ್ರೆ ಮಳೆಗೆ ಕೊಳೆ ರೋಗ ಬಂದು ಹೋಗಿಬಿಡುತ್ತೆ ಗಿಡ. ನಾವು ಹಾಕಿರೋದು ಒಂದು 50% ಹಾಳಾದ್ರೆ, ಹಾಗಾಗಿ ನಾವು ಒಂದು ಸೂಕ್ತವಾದಂತ ಟೈಮ್ ಅಲ್ಲಿ ಜೂನ್ ದೊಳಗೆ ಹಾಕಿದ್ರೆ ಒಂದು 2 ತಿಂಗಳಿಗೆ ಸ್ವಲ್ಪ ಎಸ್ಟಾಬ್ಲಿಷ್ ಆಗುತ್ತೆ. ಆಮೇಲೆ ಸ್ವಲ್ಪ ಅತಿ ಹೆಚ್ಚು ಮಳೆ ಆದ್ರೂ ಸರ್ವೈವಿಲಿಟಿ ಚಾನ್ಸಸ್ ಇರುತ್ತೆ. ಜಾಸ್ತಿ ಮಳೆ ಬೀಳುವ ಪ್ರದೇಶದೊಳಗೆ ಸೆಪ್ಟೆಂಬರ್ದೊಳಗೆ ಮಾಡ್ಕೊಂಡಿವಿ ಅಂದ್ರೆ, ತದನಂತರ ಸ್ವಲ್ಪ ಎಸ್ಟಾಬ್ಲಿಷ್ನೊಳಗೆ ಮಳೆ ಆಗದೆ ಇದ್ರೆ ಅಂದ್ರೆ ಇರಿಗೇಷನ್ ಕೊಡ್ತಾ ಇದ್ರೆ ಆ ಟೈಮಲ್ಲಿ ನಾವು ಈ ಒಂದು ಸಕ್ಕರ್ಸ್ ನ ಅಥವಾ ಸೀಡ್ಲಿಂಗ್ಸ್ ನ ಪ್ಲಾಂಟಿಂಗ್ ಮಾಡ್ಕೋಬಹುದು. ಏಲಕ್ಕಿಯಲ್ಲಿ 4-6 ತಿಂಗಳುಗಳ ಕಾಲ ಕಾಯಿ ಬಿಡ್ತಾ ಇರುತ್ತೆ, ಹಣ್ಣು ಸಿಗ್ತಾ ಇರುತ್ತೆ. ಯಾವ ತಿಂಗಳಲ್ಲಿ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಸಸಿ ಮಾಡ್ಕೊಳ್ಬೇಕಂತ ಹೇಳ್ತೀರಿ? ನಾನು ಮೊದಲನೇ ಹೇಳಿದೆ ಸರಿ, ಏಲಕ್ಕಿಯಲ್ಲಿ ಈ ಹಾರ್ವೆಸ್ಟಿಂಗ್ದೆ ಒಂದು ಲೇಬರ್ ಇಂಟೆನ್ಸಿವ್ ಒಳ್ಳೆ ಬಿಗ್ ಜಾಬ್ ಅಂತ ಹೇಳಿ, ಇದು ಒಂದೇ ಸಲಕ್ಕೆ ಬರೋದಿಲ್ಲ. ಹಾಗಾಗಿ 7-8 ಸಲ ನಾವು ಈಗ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲನೇ ಸಲ ಅಷ್ಟೊಂದು ನಮಗೆ ಉತ್ತಮವಾದಂತಹ ಬೀಜ ಸಿಗೋದಿಲ್ಲ. ಹಾಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನಲ್ಲಿ ಅಂದ್ರೆ 2-3 ಹಾರ್ವೆಸ್ಟ್ ಬಂದಿರುತ್ತೆ. ಆಗಸ್ಟ್ ನಲ್ಲಿ ಸ್ಟಾರ್ಟ್ ಆದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಇರ್ತಕ್ಕಂತ ಒಂದು ಕಾಯಿಗಳು ಅತಿ ಹೆಲ್ದಿ ಆಗಿರ್ತವೆ, ಒಳಗಡೆ ಬೀಜ ಎಲ್ಲ ಒಳ್ಳೆ ಮೆಚೂರ್ ಆಗಿರ್ತವೆ. ಅಂತ ಬೀಜ ನಾವು ಆಯ್ಕೆ ಮಾಡೋದ್ರಿಂದ ನಮ್ಗೆ ಜರ್ಮಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ನಾವು ಈಗ ಅದಕ್ಕಿಂತ ಮುಂಚೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಮಳೆ ಇರುತ್ತೆ ಆಗಸ್ಟ್ ಮಂತ್ನಲ್ಲಿ. ಅಂತ ಟೈಮಿನೊಳಗೆ ಸೆಲೆಕ್ಟ್ ಮಾಡಿದ್ರು, ಸೋಯಿಂಗ್ ಮಾಡಿದ್ರು ಅತಿ ಮಳೆ ಬಿತ್ತಂದ್ರೆ ಜರ್ಮಿನೇಷನ್ ಆಗಲ್ಲ. ಆ ನಂತರ ನಾವು ಈಗ ನವೆಂಬರ್ ಡಿಸೆಂಬರ್ ಟೈಮ್ ಮಾಡಿದ್ರೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಚಳಿಯಿಂದ ಕೂಡ ಜರ್ಮಿನೇಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನಾವೊಂದು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕ್ಯಾಪ್ಸೂಲ್ ನ ಆಯ್ಕೆ ಮಾಡಿಕೊಂಡು ಸೋಯಿಂಗ್ ಮಾಡಿದ್ರೆ ನಮಗೆ ಅತಿ ಹೆಚ್ಚು ಸಸಿಗಳನ್ನ ಪಡ್ಕೊಳ್ಬಹುದು. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹಣ್ಣುಗಳನ್ನ ಆಯ್ಕೆ ಮಾಡಿಕೊಂಡು ಬೀಜ ಪ್ರತ್ಯೇಕ ಮಾಡಿ ಸಸಿ ಬೆಳೆಸಿದ್ರೆ ಮತ್ತೆ ನಾಟಿ ಮಾಡೋದು ಜೂನ್ ಜುಲೈ ಆಗ್ತದಾ ಅಥವಾ ಇನ್ನೂ ತಡವಾಗಿ ಮಾಡಬಹುದಾ, ಹೇಗಂತೀರಿ? ನಮ್ಮ ಕರ್ನಾಟಕದಲ್ಲಿ ಸರ್ ಈಗ ನಾವು ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ಸೋಯಿಂಗ್ ಮಾಡಿದ್ರೆ ನಮಗೆ ನವೆಂಬರ್ ಡಿಸೆಂಬರ್ ಜನವರಿಯಲ್ಲಿ 3-4 ಲೀವ್ಸ್ ಇಂದ ಬಂದಿರತಕ್ಕಂತ ಸಸಿಗಳು ಸಿಗ್ತವೆ. ಅದನ್ನ ನಾವು ಬ್ಯಾಗಿ ಹಾಕೊಂಡು ಸರಿಸುಮಾರು ಒಂದು 8-10 ತಿಂಗಳ ಒಂದು ಸೀಡ್ಲಿಂಗ್ ಅನ್ನ ನಾವು ಪ್ಲಾಂಟಿಂಗ್ ಮಾಡ್ಕೊಂಡ್ರೆ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿರುತ್ತೆ. ಇನ್ ಕೇರಳದಲ್ಲಿ ಹೋದ್ರೆ ಅದಕ್ಕಿಂತ 10-15 ಮಂತ್ ಒಂದು ಸೀಡ್ಲಿಂಗ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅಲ್ಲಿ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಸೋಯಿಂಗ್ ಮಾಡಿರ್ತಕ್ಕಂಥ ಸೀಡ್ಲಿಂಗ್ ನ ಜೂನ್ ಜುಲೈ ಟೈಮ್ಗೆ ನಾವು ಉಪಯೋಗಿಸ್ಕೋಬಹುದು. ನಮ್ಮ ರೈತರು ಆಲಿಸ್ಕೊಳ್ಳಿ, ಏಲಕ್ಕಿಯಲ್ಲಿ ಬೆಳೆಸಿದ ಸಸ್ಯಗಳನ್ನು ಅಥವಾ ಕಂದುಗಳನ್ನ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಿಕೊಂಡ್ರೆ ಒಳ್ಳೇದು. ಈ ಕಂದುಗಳನ್ನ ಬೇರ್ಪಡಿಸಿ ಮರುದಿನವೇ ನಾಟಿಗೆ ಉಪಯೋಗಿಸ್ಕೊಳ್ಳೋದು ಒಳ್ಳೇದಲ್ವಾ? ಒಂದಿನ 2-3 ದಿನ ಬಿಟ್ಟು ನೋಡೋಣ, ಆಮೇಲೆ ಏನಾಗ್ಲಿಕ್ಕಿಲ್ಲ ಅನ್ನೋ ತರ ಆಲೋಚನೆ ಬೇಡ ಅಲ್ವಾ? ಕಂದುಗಳನ್ನ ನಾವು ಈಗ ಆಲ್ರೆಡಿ ಇರ್ತಕ್ಕಂಥದ್ದು ಭೂಮಿಯಿಂದ ಕಿತ್ತಾಗ ಯಾವುದೇ ಕ್ರಾಪ್ ಅನ್ನ ತಗೊಂಡ್ರು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತೇಳಿ ಹಾಗೆ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಲಾಂಗ್ ಡಿಸ್ಟೆನ್ಸ್ ಇದ್ದಾಗ ಇಲ್ಲಿದ್ರೆ ಚಿಕ್ಕಮಂಗಳೂರಿಂದ ಬಂದಿರ್ತಾರೆ, ಬೇರೆ ಶಿವಮೊಗ್ಗ ಹಾಸನ ಆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಅವರು ಒಂದಿನ ಬಂದು ತಗೊಂಡು ಹೋಗ್ಬೇಕಾದ್ರೆ ನಾವು ಮರುದಿನ ಅದಕ್ಕೋಸ್ಕರನೇ ಯಾರೇ ಪ್ಲಾಂಟಿಂಗ್ ಮೆಟೀರಿಯಲ್ಗೆ ಬರೋದಾದ್ರೆ ಮುಂಚಿತವಾಗಿ ಅವರ ಒಂದು ಫೀಲ್ಡ್ನ ಪ್ರಿಪೇರ್ ಮಾಡಿಕೊಂಡು ಗುಂಡಿ ತೆಗೆದು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು ಮಾತ್ರ ಗಿಡಗಳಿಗೆ ಬನ್ನಿ ಅಂತೇಳಿ ನಾವು ಸಜೆಷನ್ ಕೊಡ್ತೀವಿ ಸಾಕಷ್ಟು. ಇಲ್ಲಾಂದ್ರೆ ತಗೊಂಡು ಹೋಗಿ ಆಮೇಲೆ ಲ್ಯಾಂಡ್ ಪ್ರಿಪೇರ್ ಮಾಡ್ಕೋಬೇಕು, ಗುಂಡಿ ತೆಗಿಬೇಕು, ಮಳೆ ಆಯ್ತು, ಏನೋ ಆಯ್ತು, ಇನ್ನೊಂದಾಯ್ತು ಅಂತ ಹೇಳಿ 2-3 ದಿನ ಹೋದಾಗೆ ಆ ಕಿತ್ತಿರ್ತಕ್ಕಂಥದ್ದು ಬೇರುಗಳೆಲ್ಲ ಒಣಗಿದ್ರೆ ನೆಕ್ಸ್ಟ್ ನಾವು ಪ್ಲಾಂಟಿಂಗ್ ಮಾಡಿಕೊಂಡು ಎಸ್ಟಾಬ್ಲಿಷ್ ಆಗೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಹಾಗಾಗಿ ಮುಂಜಾಗ್ರತವಾಗಿ ಫೀಲ್ಡ್ನ ರೆಡಿ ಮಾಡಿಕೊಂಡು ಗುಂಡಿ ತೆಗೆದು ಗುಂಡಿಯಲ್ಲಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಸೀದಾ ಪ್ಲಾಂಟಿಂಗ್ ಮೆಟೀರಿಯಲ್ ತಗೊಂಡು ಹೋಗಿ ಪ್ಲಾಂಟಿಂಗ್ ಮಾಡಿದ್ರೆ ಅತಿ ಹೆಚ್ಚು ಸಕ್ಸಸ್ನ ಪಡಿಬಹುದು. ಒಳ್ಳೆ ಮಾಹಿತಿಯನ್ನ ನಮ್ಮೊಡನೆ ಹಂಚಿಕೊಂಡ್ರಿ, ನಮ್ಮ ಏಲಕ್ಕಿ ಬೆಳೆಯುವ ರೈತರಿಗೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ. ಒಂದು ಕಂದನ್ನ ನೇರವಾಗಿ ಹಾಕೊಳ್ಳೋದಾಯ್ತು, ಆದ್ರೆ ಬೀಜದಿಂದ ಬೆಳೆಸಿದ ಸಸ್ಯಗಳನ್ನ ಬೆಳೆಸುವಾಗ ರೋಗಗಳು ಮತ್ತು ಕೀಟಗಳು ಏನೇನು ಪ್ರಮುಖವಾಗಿ ಕಾಣಿಸ್ತವೆ, ನೆರಳು ಎಷ್ಟು ಇಟ್ಕೊಳ್ಬೇಕು, ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನ ನೀಡಬಹುದಾ? ಬೀಜದಿಂದ ಮಾಡಿರ್ತಕ್ಕಂಥ ಸಸಿಗಳಲ್ಲಿ ರೋಗಗಳು ಬರ್ತವೆ. ಅತಿ ಮುಖ್ಯವಾಗಿ ಡ್ಯಾಂಪಿಂಗ್ ಅಪ್ ಅಂತ ಹೇಳ್ತೀವಿ, ಸೀಡ್ಲಿಂಗ್ ರಾಟಿಂಗ್ ಅಂತ ಹೇಳಿ, ಸೀಡ್ಲಿಂಗ್ ಕೊಳೆಯೋದಂತ ಏನು ಹೇಳ್ತೀವಿ, ಅದು ಬಹಳ ಜಾಸ್ತಿ ಆಗಿರುತ್ತೆ. ಅದು ಈಗ ಅತಿ ನೀರು ಕೊಡೋದ್ರಿಂದ ಆಗಿರ್ಬೋದು ಅಥವಾ ಸೋಯಿಂಗ್ ಮಾಡುವಾಗ ಅತಿ ಥಿಕ್ಕಾಗಿ, ನಾನು ಹೇಳಿದೆ ಮೊದಲನೇ ಹಾಗೆ, ನಾವು ದಪ್ಪಾಗಿ ಹಾಕಿಬಿಟ್ಟೇವೆ ಅಂದರೆ ಒಂದು ಪ್ಲೇಸಲ್ಲಿ 4-5 ಸೀಡ್ಸ್ ಬಿದ್ದಾಗೆ ಅದೆಲ್ಲ ಜರ್ಮಿನೇಟ್ ಆದಾಗೆ ಅಲ್ಲಿ ಕ್ಲೌಡಿ ಜಾಸ್ತಿ ಆಗಿ ಆ ಸೀಡ್ಲಿಂಗ್ ಕೊಳೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಮುಂಜಾಗ್ರತೆಯಾಗಿನೇ ತಿನ್ನಾಗಿ ಸೋಯಿಂಗ್ ಮಾಡಿರಬೇಕು. ಆಮೇಲೆ ಅತಿ ಹೆಚ್ಚು ನೀರು ಕೊಡಬಾರ್ದು, ಜರ್ಮಿನೇಷನ್ ಮಾಯ್ಶ್ಚರ್ ಕಂಟೆಂಟ್ ನೋಡ್ಕೋಬೇಕು. ಅತಿ ನೀರು ಕೊಟ್ಟಾಗ ಡ್ಯಾಂಪಿಂಗ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಒಂದು ಈ COC ಡ್ರಂಚಿಂಗ್ ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡ್ಕೋಬಹುದು. ಫೀಲ್ಡಲ್ಲಿ ಕೊಳೆ ರೋಗ ಇತ್ತಂದ್ರೆ ಆ ಒಂದು COC ನಾವು ಡ್ರಂಚ್ ಮಾಡೋದ್ರಿಂದ ಈ ಕೊಳೆ ರೋಗ ಬಂದು, ಇನ್ನೊಂದು ಲೀಪ್ ಸ್ಪಾಟ್ ಏನು ಹೇಳ್ತೀವಿ ಅದು ಕೂಡ ಈ ನರ್ಸರಿ ಸ್ಟೇಜ್ ಅಲ್ಲಿ ಬರುತ್ತೆ. ಅದಕ್ಕೂ ನಾವು ಮ್ಯಾಂಕೋ ಜಬ್ ಸ್ಪ್ರೇ ಮಾಡೋದ್ರಿಂದ ಈ ಒಂದು ರೋಗವನ್ನು ಹತೋಟಿ ಮಾಡ್ಕೋಬಹುದು. ಇನ್ನು ಬೇಸಿಗೆದೊಳಗೆ ಒಂದು ಎರಡು ಮಳೆ ಆಗ್ತಲ್ಲ, ಆ ಟೈಮಲ್ಲಿ ಜಾಸ್ತಿ ಆಗುವಂತಹದ್ದು ಎಲೆಚುಕ್ಕೆ. ಇನ್ನೊಂದು ಲೀಪ್ ಲೈಟ್ ಅಂತ ಏನು ಹೇಳ್ತೀವಿ, ಡೈರೆಕ್ಟ್ ಆಗಿ ಸನ್ ಲೈಟ್ ಗೆ ಎಕ್ಸ್ಪೋಸ್ ಆದ್ ಅಂದ್ರೆ ಲೀಪ್ ಕೊಳೆಯುವಂತ ಚಾನ್ಸಸ್ ಜಾಸ್ತಿ ಆಗುತ್ತವೆ. ಅದಕ್ಕಾಗಿ ಜರ್ಮಿನೇಷನ್ ಆದ್ಮೇಲೆ ಚಪ್ರ ಹಾಕುವುದಾಗ್ಲಿ ಅಥವಾ ಸೇಡ್ ನೆಟ್ಟು 50-60% ಸೇಡ್ ನೆಟ್ ಇರತಕ್ಕಂಥದ್ದು ಸೇಡ್ ಹಾಕುವುದರಿಂದ ಈ ಒಂದು ರೋಗದ ಬಾಧೆಯನ್ನು ನಾವು ಹತೋಟಿ ಮಾಡ್ಕೋಬಹುದು. ಅಥವಾ ಕಾರ್ಬನ್ ಡೈಜಿನ್ ಸ್ಪ್ರೇ ಮಾಡೋದ್ರಿಂದ ಕೂಡ ರೋಗವನ್ನ ಹತೋಟಿ ಮಾಡ್ಕೋಬಹುದು. ಏಲಕ್ಕಿ ಬೆಳೆ ಮಲೆನಾಡಿನ ಬಹುಕಾಲದಿಂದ ಬೆಳೆಯುತ್ತಿರುವ ಹಣದ ಬೆಳೆ, ಸುವಾಸನೆಯ ಸಾಂಬಾರ ಬೆಳೆ. ಈ ಹಿನ್ನೆಲೆಯಲ್ಲಿ ಸಸಿಗಳನ್ನು ಹೇಗೆ ಬೆಳೆಸಬೇಕು, ಕಂದುಗಳನ್ನು ಆಯ್ಕೆ ಮಾಡೋದ್ರ ಬಗ್ಗೆ, ನಾಟಿ ಮಾಡೋದ್ರ ಬಗ್ಗೆ ವಿಚಾರಗಳನ್ನು ತಾವು ನೀಡಿದ್ರಿ, ಸಲಹೆಗಳನ್ನು ಪ್ರಸ್ತಾಪ ಮಾಡಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟರ್ ಹೊನ್ನಪ್ಪ ಸಂಗಿಯವರೇ. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೆ ಏಲಕ್ಕಿ ಬೆಳೆಯಲ್ಲಿ ಸಸ್ಯಗಳ ಅಭಿವೃದ್ಧಿ ಈ ಕುರಿತಾಗಿ ಸಲಹೆಗಳನ್ನು ನೀಡಿದವರು, ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಅಪ್ಪಂಗಳದ ಪ್ರಾದೇಶಿಕ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರು. ಅವರ ಸಂಖ್ಯೆ ಹೀಗಿದೆ, ಗಮನಿಸಿಕೊಳ್ಳಿ ಶ್ರೋತೃಗಳೇ: 9902026647, 9902026647. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ವೈವಿಧ್ಯತೆಯ ನೋಟಗಳು, ವೈವಿಧ್ಯತೆಯ ನೋಟಗಳು, ಉತ್ಪನ್ನ ಟನ್ನು ಟನ್ನುಗಳು, ಉತ್ಪನ್ನ ಟನ್ನು ಟನ್ನುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು. ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಕಾಫಿ ಬೆಳೆಗಾರರೇ, ಏಪ್ರಿಲ್ 1 ಸೆಪ್ಟೆಂಬರ್ 30, 2022 MTF ಯೋಜನೆಯನ್ನು March 31, 2023 ಮುಂದುವರೆಸಲು ಅನುಮೋದನೆ ದೊರೆತಿದೆ ಅಂದ್ಕೊಂಡು ಕಾಫಿ ಮಂಡಳಿಯ ಅಧಿಕೃತ ಮಾಹಿತಿಯಿಂದ ತಿಳಿದು ಬಂದಿದೆ. 25 ಒಳಗಿನ ಎಲ್ಲ ಸಣ್ಣ ಕಾಫಿ ಬೆಳೆಗಾರರು ಸಹಾಯಧನ ಪಡೆಯಲಿಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು 2023 ಫೆಬ್ರವರಿ 15 ತಾರೀಕು ಕೊನೆಯ ದಿನವಾಗಿದೆ. ಕಾಫಿ ಬೆಳೆಗಾರರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕಾಫಿ ಮಂಡಳಿಯ ಉಪನಿರ್ದೇಶಕರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬಹಳ ಮುಖ್ಯವಾಗಿ ರೀಪ್ಲಾಂಟೇಷನ್, 25 ಮೀರಿದ ಎತ್ತರದ ಅರಬಿಕಾ ಹಾಗೂ 15 ಮೀರಿದ ಕುಬ್ಜ ಅರಬಿಕಾ ತಳಿಗಳು ಹಾಗೂ 40 ಮೀರಿದ ರೋಬಸ್ಟ ಅನುತ್ಪಾದಕ ತೋಟಗಳಲ್ಲಿ ಗಿಡಗಳನ್ನು ತೆಗೆದು ಹೊಸ ಗಿಡಗಳನ್ನು ಹಾಕಲಿಕ್ಕೆ ಸಹಾಯಧನ ಸಿಗ್ತಾ ಇದೆ. ಕೆರೆ ನಿರ್ಮಾಣಕ್ಕೆ, ನೀರಾವರಿ ವ್ಯವಸ್ಥೆ ಮಾಡಲಿಕ್ಕೆ ಕಾಫಿ ಬೆಳೆಗಾರರಿಗೆ ಅನುದಾನ ಕಾಫಿ ಮಂಡಳಿಯಿಂದ ಸಿಗ್ತಾ ಇದೆ. ಸಹಾಯಧನವು ಕೆಲವು ನಿಬಂಧನೆಗಳಿಗೆ ಒಳಪಟ್ಟಿರುತ್ತೆ. 25 ಒಳಗಿನ ಸಣ್ಣ ಬೆಳೆಗಾರರಿಗೆ ಸಹಾಯಧನ ಲಭ್ಯ ಆಗುತ್ತದೆ. ರೀಪ್ಲಾಂಟೇಷನ್ ಹಾಗೂ ಯಾಂತ್ರೀಕರಣ ಹೊರತುಪಡಿಸಿ ಕಳೆದ 10 2012-13 ಕಾಫಿ ಮಂಡಳಿಯಿಂದ ಯಾವುದೇ ಸಹಾಯಧನವನ್ನು ಪಡೆದಿರಬಾರದು. ಸಾಮಾನ್ಯ ವರ್ಗದ ಬೆಳೆಗಾರರಿಗೆ ಸಹಾಯಧನ %40, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಬೆಳೆಗಾರರಿಗೆ ಸಹಾಯಧನ %50. ಸಹಾಯಧನವು ಒಂದೇ ಕೆಲಸಕ್ಕೆ ಮಾತ್ರ ಅನ್ವಯ ಆಗ್ತದೆ. ವಿವರಗಳಿಗೆ www.indiacoffee.org ಈ ವೆಬ್ಸೈಟನ್ನು ನೋಡಬಹುದು. ಸಹಿ ಮಾಡಿದ ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಕೊಡಬೇಕಾಗ್ತದೆ. ಹಿಡುವಳಿದಾರರ ಹೆಸರಿನಲ್ಲಿ ಇರುವ ಎಲ್ಲ ಕಾಫಿ ತೋಟಗಳ ಪಹಣಿಗಳು, ಸ್ವಯಂ ಸಹಿ ಮಾಡಿದ ಅಂದಾಜು ನಕ್ಷೆ ಹಾಗೂ ಚೆಕ್ ಬಂದಿ, ಖಾತಾ ನಕಲು, ಮ್ಯುಟೇಷನ್ ಅಥವಾ ಪಠ್ಯಪುಸ್ತಕ, ಕೆಲಸಗಳಿಗೆ ತಗುಲುವ ಅಂದಾಜು ವೆಚ್ಚ, ಪ್ಲಾನ್, ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಉಪಕರಣಗಳಿಗೆ ಕೊಟೇಷನ್, ಎಲ್ಲ ದಾಖಲಾತಿಗಳ ಮೂಲ ಪ್ರತಿ ಮತ್ತು ಸ್ಕ್ಯಾನ್ ಮಾಡಿದ ದಾಖಲಾತಿಗಳನ್ನು ಒದಗಿಸಬೇಕು. ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕಾಫಿ ಮಂಡಳಿಯ ಕಚೇರಿಯನ್ನು ಕಾಫಿ ಬೆಳೆಗಾರರು ಸಂಪರ್ಕಿಸಬಹುದು.

ಸಂಕ್ಷಿಪ್ತವಾದ ನಿಮ್ಮ ಪತ್ರಗಳು ಈ ತಿಂಗಳ 16ರೊಳಗೆ ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರ ನಿರ್ದೇಶನದ ಹಂಗೆ ಯಾವುದೇ ಆಸ್ತಿಗೆ ಡಿಜಿಟಲ್ ಸಹಿಯುಳ್ಳ ಕೈ ಬರಹ ಸಹಿ ಇದ್ದ ನಮೂನೆ 3 ಫಾರಂ 3 ನಾಗರಿಕರಿಗೆ ನೀಡಿಕೆ ನಿಷೇಧಿಸಲಾಗಿತ್ತು. ಮಡಿಕೇರಿ ನಗರಸಭೆ ವ್ಯಾಪ್ತಿಲಿ ಒಟ್ಟಾರೆ 9543 ಆಸ್ತಿಗ ಇದ್ದು ಈ ಪೈಕಿ ಈಗಾಗಲೇ 4653 ಆಸ್ತಿಗಳಿಗೆ ಆಸ್ತಿನ ಮಾಲೀಕರು ನಿಯಮಾನುಸಾರ ಅವಶ್ಯ ಇದ್ದ ದಾಖಲೆಗಳನ್ನು ಹಾಜರುಪಡಿಸಿ ನಮೂನೆ 3 ಫಾರಂ 3 ಪಡ್ಕೊಂಡಿದ್ದು 4890 ಆಸ್ತಿಗಳ ಮಾಲೀಕರು ಆನ್ಲೈನ್ ಡಿಜಿಟಲ್ ಸಹಿ ಇದ್ದ ನಮೂನೆ 3 ಫಾರಂ 3 ಇನ್ನೂ ಕೂಡ ಕೊಟ್ಟತ್ಲೆ. ಸಾರ್ವಜನಿಕರು ಸಹಕರಿಸುವಂಗೆ ಮತ್ತೆ 15 ದಿನದೊಳಗೆ ನಗರಸಭೆಗೆ ನೀಡಿ ಸಹಕರಿಸುವಂಗೆ ನಗರಸಭೆ ಪೌರಾಯುಕ್ತರು ವಿಜಯ್ ಅವು ಕೇಳಿಕೊಂಡಳು. ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಸೆಕ್ಟರ್ ಅಧಿಕಾರಿಗಳ ಸಭೆ ಜಿಲ್ಲಾಧಿಕಾರಿಗಳ ಡಾಕ್ಟರ್ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ನಡೆದು ಅಲ್ಲಿಂದ ಜಿಲ್ಲಾಧಿಕಾರಿಗ ಮಾತಾಡ್ದೋ ಸೆಕ್ಟರ್ ಅಧಿಕಾರಿಗ ಮತ್ತೆ ಪೊಲೀಸ್ ಸೆಕ್ಟರ್ ಅಧಿಕಾರಿಗ ಜಂಟಿ ಆಗಿ ತಮ್ಮ ವ್ಯಾಪ್ತಿನ ಮತಗಟ್ಟೆ ಪ್ರದೇಶ ಗ್ರಾಮಗಳಿಗೆ ಭೇಟಿ ನೀಡಿ ಅವಶ್ಯ ಮಾಹಿತಿ ಒದಗಿಸುವಂಗೆ ಸೂಚನೆ ಕೊಟ್ಟಳು. ವಿಧಾನಸಭಾ ಚುನಾವಣೆಗೆ ಸಿದ್ದತೆ ನಡೆದಿದ್ದು ಚುನಾವಣಾ ಆಯೋಗದ ನಿರ್ದೇಶನ ಕಟ್ಟುನಿಟ್ಟಾಗಿ ಪಾಲಿಸೋಕು ತನ್ನ ವ್ಯಾಪ್ತಿನ ಎಲ್ಲಾ ಮತಗಟ್ಟೆಗಳಿಗೆ ಟಾಯ್ಲೆಟ್, ನೀರು, ವಿದ್ಯುತ್ ವ್ಯವಸ್ಥೆ, ಬ್ಯಾರೆ ಬೇರೆ ವ್ಯವಸ್ಥೆನ ಪರಿಶೀಲಿಸಿ ವರದಿ ನೀಡುವಂಗೆ ಸೆಕ್ಟರ್ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಳು. ಚುನಾವಣಾ ವಿಷಯದಲ್ಲಿ ಉದಾಸೀನ ಮಾಡದಂಗೆ ಶ್ರದ್ಧೆಯಿಂದ ಕೆಲಸ ಮಾಡಕೂತ ಅವು ಹೇಳ್ದೋ. ಈ ಸಭೆಯಲ್ಲಿ ಚುನಾವಣಾ ಅಧಿಕಾರಿಗ ಡಿವೈಎಸ್ಪಿ, ತಹಶೀಲ್ದಾರ್, ಬ್ಯಾರೆ ಬ್ಯಾರೆ ಅಧಿಕಾರಿ ವರ್ಗದವು ಹಾಜರಿದ್ದು ಜಿಲ್ಲಿನ ಜವಾಹರ್ ನವೋದಯ ವಿದ್ಯಾಲಯ 6ನೇ ತರಗತಿ ಪ್ರವೇಶಕ್ಕೆ ಅರ್ಜಿನ ಕರೆದೊಳು. 5ನೇ ತರಗತಿಲಿ ಅಭ್ಯಾಸ ಮಾಡ್ತಿದ್ದ ಎಲ್ಲಾ ವಿದ್ಯಾರ್ಥಿಗ ಅರ್ಜಿ ಸಲ್ಲಿಸುವಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ಅವು ಕೇಳಿಕೊಂಡಳು. ನವೋದಯ ವಿದ್ಯಾಲಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾಗಿದ್ದು ಹಳ್ಳಿ ಪ್ರದೇಶದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅವಕಾಶ ಉಟ್ಟು ಅರ್ಜಿನ ಆನ್ಲೈನ್ ಮೂಲಕ ಸಲ್ಲಿಸಕ್ ಅರ್ಜಿ ಸಲ್ಲಿಸಿಕೆ ಜನವರಿ 31 ಆಖೀರಿ ದಿನ ಆಗುಟ್ಟು ವಿದ್ಯಾರ್ಥಿಗ ಈ ಪರೀಕ್ಷೆನ ಎದುರಿಸಿಕೆ ಈಗಿಂದಲೇ ಅವಶ್ಯ ತಯಾರಿನ ಮಾಡ್ಕೊಂಬ ಜಿಲ್ಲಾಧಿಕಾರಿಗ ಹೇಳದು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಜವಾಹರ್ ನವೋದಯ ವಿದ್ಯಾಲಯದ ಕಚೇರಿ ಅಧೀಕ್ಷಕರಾಗಿದ್ದ ಕೆ ರವಿ ಅವರ ದೂರವಾಣಿ 9663883213 ಸಂಪರ್ಕಿಸಕ್ಕ ಮಾಹಿತಿ ಕೊಟ್ಟಳು. ಗೋಳಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬ್ಯಾರೆ ಬ್ಯಾರೆ ತರಹದ ಗಿಡಗಳ ಉತ್ಪಾದನೆ ಮಾರಾಟದ ಬಗ್ಗೆಯಲ್ಲಿ ಪುಕ್ಸಟೆ ಆಗಿ ತರಬೇತಿನ ಆಯೋಜನೆ ಮಾಡಿದ್ದು 30 ದಿನ ನಡೆಯುವ ತರಬೇತಿಲಿ ಪುಕ್ಸಟೆ ಆಗಿ ಊಟ ವಸತಿ ಇದ್ದು ತರಬೇತಿ ಪಡ್ಕೊಂಬಕ್ಕೆ ಖುಷಿ ಇದ್ದವು. ಇದೇ ತಿಂಗಳ 31ನೇ ತಾರೀಕಿಗೆ ಒಳಗೆ ಹೆಸರನ್ನ ನೋಂದಣಿ ಮಾಡ್ಕೊಳಕ್ ಹಂಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಡಾಕ್ಟರ್ ಪ್ರಭಾಕರ್ ಕೃಷಿ ವಿಜ್ಞಾನ ಕೇಂದ್ರ ದೂರವಾಣಿ ಸಂಖ್ಯೆ 7259240293 ಪಡ್ಕೊಳಕ್. ಸೋಮರಪೇಟೆಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಜಯಂತ್ಯುತ್ಸವ ಸಮಿತಿನ ಕಡೆಯಿಂದ ನಾಡ್ದು ಮಂಗಳವಾರ ದತ್ತಶ್ರೀ ಶಿವಕುಮಾರ ಸ್ವಾಮೀಜಿ ಬಸ್ ನಿಲ್ದಾಣ ಇದರ ಉದ್ಘಾಟನೆ ಮತ್ತೆ ಗುರುವಂದನಾ ಕಾರ್ಬಾರ್ ನಡೆದಿದೆ ತಾ ಗೊತ್ತಾಗುಟ್ಟು. ಚೆಟ್ಟಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಇರಳೆ ಒಳಮುಡಿ ಶಾಖೆನ ವಾಯುಪುತ್ರ ಭವನ ಜನವರಿ 15ರಂದು ಉದ್ಘಾಟನೆ ಆದೆ. ಈ ಜಂಬರಕ್ಕೆ ಸಂಘದ ಅಧ್ಯಕ್ಷರು, ಶಾಸಕರ ಹಂಗೆ ಸಹಕಾರ ಸಂಘದ ಪ್ರತಿನಿಧಿಕ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. 2022-23 ಸಾಲಿನ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೆಟ್ರಿಕ್ ಮೇಲೆ ಹೈದಂಗಳ ಮತ್ತು ಗೂಡೆಗಳ ವಿದ್ಯಾರ್ಥಿ ನಿಲಯಗಳಿಗೆ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸ್ನಾತಕೋತ್ತರ ಹಂಗೆ ವೃತ್ತಿಪರ ಕೋರ್ಸ್ಗಳ ಅರ್ಹ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿನ ಕರೆದೊಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಇಲಾಖೆಯಿಂದ ಕೇಳಿ ತಿಳ್ಕನಕ್. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಾರೀಕು 11ರಿಂದ 13ನೇ ತಾರೀಕಿಗೆ ಮುಟ್ಟ ವೈದ್ಯರು ಇರ್ದುಳೆ. ಹಂಗೆ 14ನೇ ತಾರೀಕು ಪಾಲಿಕ್ಲಿನಿಕ್ಗೆ ಸಂಕ್ರಾಂತಿ ಹಬ್ಬದ ಬಗೆಯಲ್ಲಿ ರಜೆ ಇದ್ದದೇತ ಇಸಿಎಚ್ ಪಾಲಿಕ್ಲಿನಿಕ್ನ ಅಧಿಕಾರಿಗ ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದ್ರಿ.

ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಪೌರಾಡಳಿತ ನಿರ್ದೇಶನ ಪೋಲೆ ಡಿಜಿಟಲ್ ಸೈನ್ ಉಳ್ಳ ಆಸ್ತಿಕ್ ಮಾತ್ರ ಫಾರ್ಮ್ 3 ಕೊಡಪ ಅವಕಾಶ ಉಳ್ಳ ಮಡಿಕೇರಿ ನಗರಸಭೆ ವ್ಯಾಪ್ತಿಲು ಒಟ್ಟು 9543 ಆಸ್ತಿಲು 4653 ಆಸ್ತಿರ ಹಕ್ಕುದಾರಂಗ ನೇಮಕೊತ್ತ ದಾಖಲೆ ಕೊಡ್ತಿತ್ತು ಫಾರ್ಮ್ 3 ಪಡೆದಂಡಿತ್ತು. ಬಾಕಿ 4890 ಆಸ್ತಿ ಹಕ್ಕುದಾರ ಡಿಜಿಟಲ್ ಸೈನ್ ಉಳ್ಳ ಫಾರ್ಮ್ 3 ಪಡೆದಂಡಿತ್ತಲ ಬಪ್ಪ 15 ದಿನತ್ರ ಉಳ್ಳು ಕೇಟನತ್ತ ದಾಖಲೆ ಕೊಡ್ತಿತ್ತು. ಇನ್ನ ಮಾಡಿಯೋನಿಕೆ ನಗರಸಭೆ ಪೌರಾಯುಕ್ತಗಳನ್ನ ವಿಜಯ್ ಅರಿಚಿಟ್ಟಿತ್ತು. ಸರ್ಕಾರದ ಆದನೆಯಲ್ಲಿ ನಡೆದಂಡುಳ್ಳ ನವೋದಯ ವಿದ್ಯಾಲಯ ಕೋಳಿಪಟ್ಟ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗದ ಗರೀಬ ಮಕ್ಕ ಏರ ಕಣಕಲು ನವೋದಯತ್ರ 6ನೇ ಕ್ಲಾಸ್ ಪ್ರವೇಶ ಪರೀಕ್ಷೆ ಎಳೆದೊಂಡು ಏಪ್ರಿಲ್ 29 ನಡಪ ಪರೀಕ್ಷೆಗೆ ಈ ತಿಂಗಳ 31ಗೆತನ ಅರ್ಜಿ ಕೊಡಪಕ ಅವಕಾಶ ಉಂಡು. 10ನೇ ಸ್ಪರ್ಧಾತ್ಮಕ ಪರೀಕ್ಷೆ ಎಳೆದೋಕ್ಕೆ ಬೋಂಡಿಯ ತಯಾರಿ ಮಾಡಿಯೋನಿಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಇಕ್ಕಾಯಿತ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಭಿಪ್ರಾಯ ಪರಂದಿತ್ತು. ದಂಡಾಯಿರ್ತಿರುವ ದಂಡ 23ನೇ ಸಾವಿರ ಜಿಲ್ಲೆಲ ಬೈಯತ್ತುಳ್ಳ ವರ್ಗತ್ರ ಕಲ್ಯಾಣ ಇಲಾಖೆರ ಮೆಟ್ರಿಕ್ ಕೈಂಜ ಆಮಕ್ಕ ಪೊಮ್ಮಕ್ಕಡ ವಿದ್ಯಾರ್ಥಿ ನಿಲಯಕ್ಕೆ ಪ್ರವರ್ಗ 1 ದಂಡಿಯೇ ದಂಡ ಬಿ ಮೂಂದಿಯೇ ಮೂಂದ್ ಬಿ ವರ್ಗತ್ರ ಅರ್ಹ ವಿದ್ಯಾರ್ಥಿಗಳುಂಡ ಅರ್ಜಿ ಕಾಕಿತ್ತು. ಇದೇ ತಿಂಗ 20 ಅರ್ಜಿ ಕೊಡ